ತೋಟಗಾರಿಕಾ ಬೆಳೆಗಳನ್ನ ಹೇಗೆ ನಾವು ಸುಲಭವಾಗಿ ಬೆಳ್ಕೊಳ್ಬಹುದು ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಬೆಂಗಳೂರಿನಲ್ಲಿರುವ IIHR ತೋಟಗಾರಿಕಾ ಸಂಸ್ಥೆಯಲ್ಲಿ ನಿವೃತ್ತ ವಿಜ್ಞಾನಿಗಳಾದ ಡಾಕ್ಟರ್ ಬಿ ನಾರಾಯಣ ಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ನಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗೌಡ್ರಿ. ಇವತ್ತು ನಮ್ಮ ರೈತ ಬಾಂಧವರಿಗೆ ತೋಟಗಾರಿಕಾ ಬೆಳೆಗಳನ್ನು ಬೇಸಾಯ ಮಾಡೋದೇ ತುಂಬಾ ತ್ರಾಸದಾಯಕ ಆಗಿದೆ. ಯಾಕಂದ್ರೆ ನಮ್ಮ ಹತ್ರ ಲೇಬರ್ ಇಲ್ಲ, ನನಗೆ ಕೆಲಸ ಮಾಡ್ಸಕ್ ಆಗಲ್ಲ, ನಾವು ಒಬ್ಬೊಮ್ಮ ಇದ್ದೇನೆ, ಹೀಗೆ ಕೈ ಚೆಲ್ ಕುಂತ್ಬಿಟ್ಟಿದ್ದಾರೆ. ಆಮೇಲೆ ಈಗ ಎಷ್ಟೋ ಕಷ್ಟಪಟ್ಟು ಅನಿವಾರ್ಯವಾಗಿ ಏನೋ ಹಾರ್ವೆಸ್ಟ್ ಮಾಡಬೇಕು, ಬೆಳೆ ತೆಗಿಬೇಕು ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಕಷ್ಟಪಟ್ಟು ಕಾರ್ಮಿಕರನ್ನು ಕರ್ಕೊಂಡ್ಬಂದು ಕೆಲಸ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಅವರಿಗೆ ಬಗೆಹರಿಸಲಾಗದ ಒಂದು ಕಗ್ಗಂಟಾಗಿದೆ, ದೊಡ್ಡ ಸಮಸ್ಯೆ ಆಗಿದೆ. ಯಾವ ವಿಧಾನ ಉಪಯೋಗಿಸ್ಕೊಂಡ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಬರುವಂತ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು, ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಗೌಡ್ರೆ, ಈಗ ಮುಖ್ಯವಾಗಿ ತೋಟಗಾರಿಕೆ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ರೈತನಿಗೆ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅಳವಡಿಸಲೇಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಮತ್ತು ಲಾಭದಾಯಕ ಒಂದು ಕೃಷಿಗೆ ಇದು ಪೂರಕ ಅಂತ ಹೇಳಿದ್ರೆ ತೋಟಗಾರಿಕೆ. ಯಾವುದೇ ಅನುಮಾನ ಇಲ್ಲ. ಕೇವಲ ಯಾವುದೋ ಒಂದು ಬೆಳೆಯನ್ನು ನೆಚ್ಚಿಕೊಳ್ಳಿಕ್ಕೆ ದವಸ ಧಾನ್ಯಗಳಾಗಿರ್ಬೋದು ಎಷ್ಟು ಬೇಕೋ ಅವುಗಳನ್ನು ಇಟ್ಕೊಂಡು ಸಮಗ್ರತೆಯನ್ನು ಕಾಪಾಡಿಕೊಳ್ತಾ ತೋಟಗಾರಿಕಾ ಬೆಳೆಗಳ ಕಡೆಗೆ ಗಮನವನ್ನು ಹರಿಸಿದಾಗ ಮಾತ್ರ ಇವತ್ತಿನ ದಿವಸ ರೈತನಿಗೆ ಉಳಿಗಾಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಈಗಾಗಲೇ ರೈತನಿಗೂ ಕೂಡ ಅರ್ಥ ಆಗಿದೆ. ಅರೆ, ಕೆಲವು ಭಾಗದಲ್ಲಿ ಅಳವಡಿಸ್ತಾ ಇದ್ದಾರೆ ಕೂಡ. ಆದರೆ ತೋಟಗಾರಿಕೆಯನ್ನ ಕೃಷಿಯ ಒಟ್ಟಿಗೆ ಇತರ ಉಪಕಸುಬುಗಳನ್ನೂ ಅಳವಡಿಸಿಕೊಳ್ತಾ ಲಾಭವನ್ನ ಯಾವ ರೀತಿ ಮಾಡಿಕೊಳ್ಬಹುದು ಅನ್ನುವುದರ ಕಡೆಗೆ ಗಮನವನ್ನ ಹರಿಸುವಂತಹ ಕಾಲಘಟ್ಟ ಇದು. ಒಂದು ವೇಳೆ ಯಾವುದೋ ಒಂದು ಭಾಗದಲ್ಲೂ ಕೂಡ ನಾವು ಸೋತಿದ್ದೀವಿ ಅಂತ ಹೇಳಿದ್ರೆ ರೈತ ಲಾಭದಾಯಕವಾಗಿ ಕೃಷಿಯನ್ನು ಈಗ ಮಾಡಲಿಕ್ಕೆ ಆಗುದಿಲ್ಲ. ಆ ಕಾರಣದಿಂದಾಗಿ ತಾವು ಮೊದಲೇ ಹೇಳಿದಾಗೆ ತೋಟಗಾರಿಕೆಯಲ್ಲಿ ಹಲವಾರು ಸಮಸ್ಯೆಗಳು ಇವೆ. ಈಗ ಪ್ರಥಮವಾಗಿ ಅತ್ಯುತ್ತಮವಾದಂತಹ ಪರಿಕರಗಳು, ಬೀಜಗಳಾಗಿರಲಿ ಅಥವಾ ಸಸ್ಯ ಆಗಲಿ ಅಂದರೆ ಗಿಡಗಳಾಗಿರಬಹುದು ಅಥವಾ ನರ್ಸರಿಯ ಗಿಡಗಳಾಗಿರಬಹುದು, ಅತ್ಯುತ್ತಮವಾದಂಥ ಗಿಡಗಳ ಲಭ್ಯತೆ, ಜೊತೆಗೆ ಲೇಬರ್ ಕೂಲಿ ಆಳುಗಳ ಲಭ್ಯತೆ, ಜೊತೆಗೆ ರೈತ ಪದ್ಧತಿಗಳ ಕಡೆಗೆ ಗಮನವನ್ನು ಹರಿಸಬೇಕಾಗ್ತದೆ ರೈತ. ಉದಾಹರಣೆಗೆ, ತಾವು ತೋಟಗಾರಿಕೆಯಲ್ಲಿ ಒಂದೇ ಬೆಳೆಯನ್ನು ಬೆಳೀಲಿಕ್ಕೆ ಈ ಕಾಲದಲ್ಲಿ ಆಗೋದಿಲ್ಲ. ಯಾವ ಪ್ರದೇಶದಲ್ಲಿ, ಮಲೆನಾಡ, ಅರೆ ಮಲೆನಾಡ ಅಥವಾ ಬಯಲುಸೀಮೆನ? ಬಯಲುಸೀಮೆ ಆದರೆ ಯಾವ, ಅಲ್ಲಿ ಬಯಲುಸೀಮೆಯಲ್ಲೂ ಕೂಡ ನೀರಾವರಿಯ ಅಥವಾ ಮಳೆಯ ಆಶ್ರಿತವ? ಈ ಒಂದು ವಿಭಾಗಗಳನ್ನು ಮಾಡಿಕೊಂಡು ಆಯಾ ಒಂದು ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯಬಹುದಾದಂತಹ ಬೆಳೆಗಳನ್ನು ಮೊದಲು ಅವನು ರೈತ ಜಾಗ್ರತೆ ವಹಿಸಬೇಕಾಗ್ತದೆ. ಉದಾಹರಣೆಗೆ, ಕೋಲಾರದಲ್ಲಿ ಅಥವಾ ತುಮಕೂರಿನಲ್ಲಿ ಕಾಫಿ ಬೆಳೀಬಹುದು ಅನ್ನೋದಾದರೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೆಳೀಬಹುದು ಅಂತ ಅರ್ಥ ಅಲ್ಲ. ಈಗ ಮಂಡ್ಯದಲ್ಲಿ ಕಾಫಿ ಬೆಳೀಬಹುದು, ಲಾಭ ಮಾಡ್ಕೊಳ್ಬಿಡಿ ಅಲ್ಲ. ಈಗ ಆಪಲನ್ನು ನೀವು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೆಲ್ಲ ಬೆಳೆದು ಬಿಡಬಹುದು ಅಲ್ಲ. ಒಂದು ಗಿಡ ಎರಡು ಗಿಡ ಬೆಳೆಯೋದು ಬೇರೆ ವಿಷಯ. ಆ ರೀತಿ ಆಯಾ ಪ್ರದೇಶಕ್ಕೆ ಯಾವ ಬೆಳೆಯನ್ನು ನಾವು ಬೆಳೀಬಹುದು, ಹೊಂದಾಣಿಕೆ ಆಗುತ್ತೆ ವಾಣಿಜ್ಯವಾಗಿ ಅನ್ನೋದನ್ನು ತಿಳ್ಕೊಳ್ಬೇಕು. ಒಂದು, ಅದು ಆ ಒಂದು ಮಣ್ಣಿನ ಪದ್ಧತಿಗೆ ಹವಾಮಾನಕ್ಕೆ ಹೊಂದಾಣಿಕೆ ಆಗ್ತದಾ ಇಲ್ವಾ ಅಂತ ಒಂದು. ಅದೇ ರೀತಿ ತರಕಾರಿಗಳು, ಅದೇ ರೀತಿ ಹಣ್ಣಿನ ಬೆಳೆಗಳು, ಅದೇ ರೀತಿ ಸಾಂಬಾರ ಬೆಳೆಗಳು, ಇವುಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು. ಅರೆ, ಒಂದು ಬೆಳೆಯನ್ನು ಯಾವುದೇ ಕಾರಣಕ್ಕೂ ರೈತ ಇವತ್ತು ತೋಟಗಾರಿಕಾ ಬೆಳೆಯನ್ನು ನೆಚ್ಚಿಕೊಳ್ಳಲಿಕ್ಕೆ ಸಾಧ್ಯತೆಗಳಿಲ್ಲ. ಯಾವುದೋ ರೋಸನ್ನೇ ಬೆಳೀತಾ ಇರ್ತೀನಿ ಗುಲಾಬಿಯನ್ನೇ ಅನ್ನೋದಾದರೆ ಎಲ್ಲರೂ ಗುಲಾಬಿಯನ್ನೇ ಬೆಳೀಲಿಕ್ಕೆ ಆಗೋದಿಲ್ಲ. ಕೋಲಾರ, ತುಮಕೂರು, ಚಿತ್ರದುರ್ಗ ಎಲ್ಲರೂ ಕೂಡ ಅದರಲ್ಲಿ ಯಾವ ತಳಿ, ಅದರಲ್ಲಿ ಮಾರುಕಟ್ಟೆಯ ಒಂದು ಲಭ್ಯತೆ, ಅದರಲ್ಲಿ ಸೀಸನ್, ಯಾವ ಹಂಗಾಮಿನಲ್ಲಿ ನಾವು ಯಾವ ತಳಿಯನ್ನು ನಾವು ಹೊಂದಾಣಿಕೆ ಮಾಡಬೇಕಾಗ್ತದೆ, ಅದನ್ನು ಗಣನೆಗೆ ತೆಗೆದುಕೊಳ್ಬೇಕು. ಮತ್ತು ಮಿಶ್ರ ಬೆಳೆ ಪದ್ಧತಿ, ಮಿಶ್ರ ಕೃಷಿ ಪದ್ಧತಿ, ಅಂತರ್ ಬೆಳೆ ಪದ್ಧತಿ, ಇಲ್ಲಿ ಜಾಸ್ತಿ ರೈತರು ಕನ್ಫ್ಯೂಸ್ ಆಗೋದು ಸಹಜ. ಅಂತರ್ ಬೆಳೆ ಅಂತಂದರೆ ಏನಂದರೆ, ಒಂದು ಪ್ರಧಾನವಾದಂಥ ಬೆಳೆಯಲ್ಲಿ ಮತ್ತೊಂದು ವಾರ್ಷಿಕ ಬೆಳೆಯನ್ನು ನಾವು ಮಿಕ್ಸ್ ಮಾಡಿ ಬೆಳೆಯೋದನ್ನು ನಾವು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಕರಿತೇವೆ. ಬಹುಸಾಂದ್ರ ಬೆಳೆ ಅಂದರೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್, ಒಂದೇ ತೋಟದಲ್ಲಿ ಬೇರೆ ಬೇರೆ ಹಂತದ ಬೆಳೆಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಆ ನಂತರ ನಾನು ಅದು ಹೇಳ್ತೇನೆ. ಅಡಿಕೆಯಲ್ಲಿ ನೀವು ಲವಂಗ ಬೆಳೀತಾರೆ, ಜಾಯಿಕಾಯಿ ಬೆಳೀತಾರೆ, ಕೆಳಭಾಗದಲ್ಲಿ ತರಕಾರಿ ಬೆಳೀತಾರೆ, ಕರಿಮೆಣಸನ್ನು ವೀಳ್ಯದೆಲೆ ಹಾಕಬಹುದು. ಹೀಗೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್ ಮತ್ತು ಮಿಶ್ರ ಬೆಳೆ ಪದ್ಧತಿಗಳನ್ನು ಆಯ್ತು. ಅಂತರ ಬೆಳೆ ಅಂದರೆ ಬೇರೆ, ಒಂದು ಬೆಳೆಯಲ್ಲಿ ಇನ್ನೊಂದು ಬೆಳೆಯನ್ನು, ವಾರ್ಷಿಕ ಬೆಳೆಯನ್ನು ಅಡ್ಜಸ್ಟ್ ಮಾಡೋದನ್ನು ಅಂತರ್ ಬೆಳೆ ಅಂತ ಕರೀರಿ. ಮಿಶ್ರ ಬೆಳೆ ಬೇರೆ, ಮಿಶ್ರ ಬೇಸಾಯ ಅಂತಕ್ಕಂಥದ್ದು ಒಂದಿದೆ ಗೌಡ್ರೆ. ಮಿಶ್ರ ಬೇಸಾಯ ಅಂದರೆ ಏನು? ಪ್ರಧಾನವಾಗಿ ಒಂದು ತೋಟಗಾರಿಕಾ ಬೆಳೆಯನ್ನು ಇಟ್ಕೊಂಡು ಅದಕ್ಕೆ ಪೂರಕವಾದಂತಹ ಎಲ್ಲ ಕೃಷಿಗಳನ್ನು, ಹೈನುಗಾರಿಕೆ ಇದು ಮಿಶ್ರ ಬೇಸಾಯದ ಒಂದು ಭಾಗ, ಕೋಳಿ ಸಾಕಣೆ ಒಂದು ಭಾಗ, ಮೇವಿನ ಬೆಳೆಗಳು

ಒಂದು ಗಂಟೆಗೆ ಎಷ್ಟು ಡ್ರಿಪ್ಪರ್ ಮುಖಾಂತರ ಕೊಟ್ಟಾಗ ಈ ಬೆಳೆಗೆ ಸಾಕಾಗ್ತದೆ, ಆ ಬೆಳೆಯನ್ನ ಅನುಸರಿಸಿ ಅದರ ರೂಟ್ ಝೋನ್ಗೆನೆ ಬೇರೆ ಭಾಗಕ್ಕೆ ನೀರನ್ನು ಒದಗಿಸ್ತಕ್ಕಂಥದ್ದನ್ನು ಕೊಟ್ಟಾಗ ಭಾರಿ ಲಾಭದಾಯಕ ಆಗಿದೆ. ಈಗೀಗ ಏನು ಮಲ್ಚಿಂಗ್ ಪೇಪರ್ ತರಕಾರಿಗಳಾಗಿರಲಿ ಅಥವಾ ಕೆಲವು ಬೆಳೆಗಳಿಗೆ ಕಳೆ ನಿಯಂತ್ರಣಕ್ಕಾಗಿ ನೀವು ಇವತ್ತು ಲೇಬರ್ ಸಿಗೋದಿಲ್ಲ ಅಂತ ಹೇಳಿದ್ರಿ, ಆ ಮಲ್ಚಿಂಗ್ ಶೀಟನ್ನು ಬಳಸೋದ್ರಿಂದಾಗಿ ನಾವು ಖಂಡಿತ ಒಂದೂವರೆ ಎರಡು ಬೇಡ 3 ವರ್ಷದವರೆಗೂ ಮಲ್ಚಿಂಗ್ ಶೀಟನ್ನು ಬಳಸೋದ್ರಿಂದ ಬೆಳೆಗಳನ್ನು ಬೆಳೆಯೋದ್ರಿಂದ ತರಕಾರಿನಲ್ಲಿ ಇದು ಒಂದು ಕ್ರಾಂತಿ ಅಂತ ಹೇಳಬಹುದು. 4-5 ಬಾರಿ ಕಳೆ ಕೀಳೋದ್ರ ಬದಲು ಮಲ್ಚಿಂಗ್ ಶೀಟನ್ನು ನೀವು ಬಳಸಿ ಅಲ್ಲೇ ಡ್ರಿಪ್ಪರನ್ನು ಅಳವಡಿಸಿ ನೀವು ಮಾಡಿದಾಗ ಕಳೆಯ ನಿಯಂತ್ರಣ ಹತೋಟಿಗೆ ಬರ್ತದೆ, ಮದ್ದು ಕೂಡ ಕಡಿಮೆ ಬೇಕಾಗ್ತದೆ. ಆ ಬದಲಾವಣೆಯಿಂದ ಒಂದು 3 ಬೆಳೆ ಆದರೂ ತಗೊಳ್ತಾ ಇದ್ದಾರೆ ರೈತ ಒಂದು ಮಲ್ಚಿಂಗ್ ಶೀಟನ್ನು ಇದು ಮಾಡಿದಾಗ. ಬೆಂಡೆ ಅಂತ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಬೆಳೆದಿದ್ದೇ ಬೆಳೆಯನ್ನು 3-4 ಬಾರಿ ಒಂದೇ ಜಾಗದಲ್ಲಿ ಬೆಳಿಬಾರ್ದು ಅಷ್ಟೇ. ಅಲ್ಲಿ ಬೆಳೆಯ ಆವರ್ತನೀಯ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗ್ತದೆ. ಬೆಂಡೆ ಜಾತಿಗೆ ಬೆಳೆದಿರ್ತಕ್ಕಂಥ ಅಥವಾ ಬದನೆ ಜಾತಿಯ ಒಂದು ಅದೇ ಬೆಳೆಯನ್ನು ಅದೇ ಜಾಗದಲ್ಲಿ ಬೆಳಿಬಾರ್ದು, ಬದಲಾವಣೆ ಮಾಡಬೇಕು ಜಾಗನ. ಸೊ ಆ ರೀತಿ ಮಲ್ಚಿಂಗ್ ಶೀಟ್ ಇತ್ತೀಚಿನ ಇದು ಜೈವಿಕ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. AMC ಅಂತಕ್ಕಂಥದ್ದು ಒಂದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ, ಅರ್ಕಾ ಜೀವಾಣು ಗೊಬ್ಬರಗಳ ಸಮ್ಮಿಶ್ರಣ ಅಂತ, ಜೀವಾಣುಗಳ ಸಮ್ಮಿಶ್ರಣ, ಅಜೋಟೋಬ್ಯಾಕ್ಟರ್, ಫಾಸ್ಫೋಬ್ಯಾಕ್ಟೀರಿಯಾ ಇವುಗಳೆಲ್ಲ ಕ್ರೋಢೀಕರಿಸಿ ಒಟ್ಟಾರೆ AMC ಅಂತ ಕಂಡಿದೆ. AHR ಒಳ್ಳೆ ದೊಡ್ಡ ತಂತ್ರಜ್ಞಾನ, 14-16 ವರ್ಷದ ಹಿಂದೆ ಕಂಡಿಡಿದು. ಇವತ್ತು ಯಾರು ಬೇಕಾದರೂ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರಚರಿಸ್ತಾ ಇದೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ. ಅದು ಪೌಡರ್ ರೂಪದಲ್ಲೂ ಸಿಗುತ್ತೆ, ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ, ದ್ರವ ರೂಪದಲ್ಲಿ ಸ್ಪ್ರೇ ಮಾಡಬಹುದು, ಭೂಮಿಗೆ ಬಿಡಬಹುದು, ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಡಬಹುದು, ಅಥವಾ ಒಂದು ಬಕೆಟ್ಗಳಲ್ಲಿ ಅಥವಾ ಏನಾದರೂ ಸ್ಪ್ರೇಯರ್ಗಳಲ್ಲಿ ಸೇರಿಸ್ಕೊಂಡು ಅದನ್ನ ಸುರಿಬಹುದು ಬೇಕಾದ್ರೆ. ಇದು ಜೀವಾಣುಗಳಿಂದ ಬೆಳೆಯನ್ನ ಸಮೃದ್ಧಿಯಾಗಿ ಬೆಳ್ಕೊಳ್ಳಿಕ್ಕೆ, ಬೇರುಗಳು ಚೆನ್ನಾಗಿ ಇವಳಿಕೆ AMCಯ ಒಂದು ಬದಲಾವಣೆ. ಜೊತೆಗೆ ಸಸ್ಯಜನ್ಯ ವಸ್ತುವಾಗಿ ಕೀಟನಾಶಕಗಳನ್ನೇ ಬಳಸೋದ್ರ ಬದಲು ಖರ್ಚು ಕಡಿಮೆ ಮಾಡುವಾಗ ನೀಮ್ ಸೋಪ್, ಮೊದಲು ಬೇವಿನ ಎಣ್ಣೆಯನ್ನ ಸಿಂಪರಣೆ ಮಾಡ್ತಾ ಇದ್ವಿ, ಮಾರುಕಟ್ಟೆಯಲ್ಲಿ ಬೇವಿನ ಎಣ್ಣೆ ಈಗಲೂ ಕೂಡ ಸಿಗ್ತದೆ. ಅರೆ IHR ಅಂತ ಸಂಸ್ಥೆಯಲ್ಲಿ ನೀಮ್ ಸೋಪ್ ಅಂತ ಬೇವಿನ ಸೋಪನ್ನ ಕಂಡಿಡಿದೆ. ಅದು ಸೋಪ್ ಅಂದ್ರೆ ಬಿಲ್ಲೆ ಸೋಪ್ ಅಲ್ಲ, ಅಥವಾ ಲಿಕ್ವಿಡ್ ಅಲ್ಲ, ಅದು ಗ್ರೀಸ್ ರೀತಿಯಲ್ಲಿ ಇರ್ತದೆ. 5-10 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿದಾಗ ಅದು ಕೀಟಗಳ ಬರದಿದ್ದಂತೆ ಅದು ಎಚ್ಚರಿಕೆಯನ್ನು ವಹಿಸುತ್ತೆ. ಯಾವ ಹಂತದಲ್ಲಿ ಸ್ಪ್ರೇ ಮಾಡ್ತೀರಿ, 3-4 ಇವತ್ತು ನೋಡಿ ಯಾವುದೋ ಒಂದು ತರಕಾರಿಗೋ ಅಥವಾ ಒಂದು ಗ್ರೇಪ್ಸ್ ಆಗಲಿ ಅದ್ಯಾವುದು ಕನಿಷ್ಠ ಎಷ್ಟು ಬಾರಿ ಸ್ಪ್ರೇ ಮಾಡ್ತಾರೆ ಅನ್ನೋದನ್ನ ನೀವೇ ಗಣನೆಗೆ ತೆಗೆದುಕೊಳ್ಬಹುದು. ಎಲೆಕೋಸ್ ಆಗಿ, ಹೂಕೋಸ್ ಆಗಿ, ಕಾಲಿಫ್ಲವರ್ ನೋಡಿ 13-14 ಬಾರಿ ಕನಿಷ್ಠ ಬಾರಿ ಸ್ಪ್ರೇ. ನಮ್ಗೆ ನೋಡಕ್ ಹೋದ್ರೆ ಅದು ವಿಷನೇ ಆಗಿರುತ್ತೆ. ಆದರೆ ಆ ಸಮಸ್ಯೆ ಬೇರೊಬ್ಬರು ಗೊತ್ತಾಗಿರೋದಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ವಿಶೇಷವಾಗಿ ಜೈವಿಕ ತಂತ್ರಜ್ಞಾನಗಳನ್ನು IHRದಿಂದ ಕಂಡಿಡಿದೆ. ಬಿಲ್ಲೆ ಇದು ನೀಮ್ ಆಧಾರಿತ ಬೇವಿನ ಬಿಲ್ಲೆಗಳನ್ನು ಕಂಡುಹಿಡಿದಿದ್ದೇವೆ. ಯಾವ ಹಂತದಲ್ಲಿ ಎಷ್ಟನ್ನ ನಾವು ಹಾಕಿದಾಗ ಖರ್ಚನ್ನು ಕಡಿಮೆ ಮಾಡಿ ಹುಳಗಳನ್ನು ನಾವು ಹೋಗಲಾಡಿಸ್ಬೋದು. ಅದೇ ರೀತಿ ರೋಗನಾಶಕಗಳು ಇವೆ, ಫೆಸಿಲೋಮೈಸಿಸ್ ಅಂತಕ್ಕಂಥದ್ದು ಇದೆ, ದುಂಡಾಣು ರೋಗಗಳಿಗೆ ವಿಶೇಷವಾಗಿ ನೆಮಿಟಿಸೈಡ್ಗಳನ್ನು ವಿಶೇಷವಾಗಿ ಜೈವಿಕ ತೆಗೆದುಕೊಂಡು, ಮತ್ತೆ ಅಂಟು ಬಲೆಗಳು ಅಥವಾ ಫೆರಮೋನ್ ಟ್ರಾಪ್ಸ್ ಹುಳಗಳನ್ನು ಆಕರ್ಷಿಸಿ ಕೊಲ್ಲತಕ್ಕಂಥದ್ದು. ಕೆಮಿಕಲ್ಸ್ ಅಗತ್ಯ ಇರೋದಿಲ್ಲ. ಸೊ ಫ್ರೂಟ್ ಫ್ಲೈ ಟ್ರಾಪ್ಗಳನ್ನ ಬಳಸ್ತಕ್ಕಂಥದ್ದು, ಸಾವಯವ ಗೊಬ್ಬರಗಳನ್ನೇ ಅವರ ಸಮೃದ್ಧಿಯಾಗಿ ಬಳಸಿ, ಜೀವಾಣುಗಳನ್ನು ಸಮೃದ್ಧಿಯಾಗಿ ಬಳಸಿ ಸಾವಯವ ಗೊಬ್ಬರಗಳನ್ನು ಎನ್ರಿಚ್ ಮಾಡಿ ಆ ಕಾಂಪೋಸ್ಟ್ ಅನ್ನು ಬಳಸೋದ್ರಿಂದ ಬೆಳೆಗಳನ್ನ ನಾವು ಇದು ಮಾಡೋದು. ಇಂತಹ ಕೊಯ್ಲೋತ್ತರ ತಂತ್ರಜ್ಞಾನ ಈಗ ಮಾವಿನ ಕೀಳೋದಿಕ್ಕೆ ವಿಶೇಷವಾದಂತ ಯಂತ್ರಗಳನ್ನ ಕಂಡಿಡಿದು, ಮಾವಿನ 5 ಕೆಜಿವರೆಗೂ ರೈತನ ಕೆಳಭಾಗದಿಂದಲೇ ಕಿತ್ತು ಅವುಗಳನ್ನು ಶೇಖರಣೆ ಮಾಡಿ ಗ್ರೇಡ್ ಮಾಡುವಂಥ ಒಂದು ಪದ್ಧತಿಗಳು, ಮಾಗಿಸುವಿಕೆಯಲ್ಲೂ ಕೂಡ ಪದ್ಧತಿ. ಈ ರೀತಿ ಸರಳ ತಂತ್ರಜ್ಞಾನಗಳನ್ನು ರೈತ ಬಳಸ್ಕೊಳ್ಳೋದಾದರೆ ಖಂಡಿತ ಖರ್ಚನ್ನು ಕಡಿಮೆ ಮಾಡಿ ಲಾಭವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಹಂತ ಹಂತದಲ್ಲೂ ಕೂಡ ಯೋಚನೆ ಮಾಡೋದಾದರೆ ಎಲ್ಲ ತೋಟಗಾರಿಕಾ ಬೆಳೆಗಳಲ್ಲಿ ಮಿಶ್ರ ಬೆಳೆ ಒಂದು, ಸಮಗ್ರ ಬೇಸಾಯ ಪದ್ಧತಿ ಒಂದು, ಈಗ ಎರೆಹುಳ ಕೃಷಿ ಅಂತ ಹೇಳ್ತೇವೆ, ಎರೆಹುಳ ಗೊಬ್ಬರದ ಬಳಕೆನೇ ಎರೆಹುಳ ಗೊಬ್ಬರವನ್ನು ಕೂಡ ಹೇಗೆ ನಾವು ಎನ್ರಿಚ್ ಮಾಡಬಹುದು ಅಂತಕ್ಕಂಥದ್ದು, ಅದರಗಳ ಇತರ ಮಿಶ್ರಣ ಕೋಳಿ ಗೊಬ್ಬರ ಇತ್ಯಾದಿಗಳನ್ನು ನಾವು ಅವುಗಳನ್ನು ಎನ್ರಿಚ್ ಮಾಡಿ ಜೀವಾಣುಗಳಿಂದ ಬಳಸುವಾಗ ಭೂಮಿಯನ್ನು ಹಾಗೆ ಸುಸ್ಥಿರತೆಯನ್ನು ಕಾಪಾಡಲಿಕ್ಕೆ ಅವಕಾಶ ಇರತಕ್ಕಂಥ ತಂತ್ರಜ್ಞಾನಗಳಿದೆ. ಇವುಗಳನ್ನು ಬಳಸ್ಕೊಂಡ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ ಗೌಡ್ರೆ. ಆಯ್ತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಆಕಾಶವಾಣಿಗೆ ಬಂದು ಪ್ರಸ್ತುತ ರೈತ ಬಾಂಧವರು ತಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಖರ್ಚನ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದ್ರ ಕುರಿತು ಅಗದಿ ಮಹತ್ವವಾದ ಮಾಹಿತಿಯನ್ನ ನೀಡಿದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಜೊತೆಗೆ ಇನ್ನೂ ಹೆಚ್ಚು ಮಾಹಿತಿ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ತುಂಬಾ ಸಂತೋಷ. ಸಂಪರ್ಕ ಸಂಖ್ಯೆ 9489020345, 9480290345. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.

ಮಳೆ ತನ್ನ ಕೋಕ್ಷೆ ಯಾಡ್ಸೋರೆ ವಂತ ನಕ್ಷತ್ರ ಮಳೆ ತನ್ನ ಕೋಕ್ಷೆ ಯಾಡ್ಸೋರೆ ವಂತ ಸ್ಥಿರಮುಕ್ತಿ ಸಂಪಾದಕ್ಕೆ ದೇವರು ಕೊಟ್ಟ ವೆರಡಾಕ್ಷ